ಕೂಡಲೇ BEE 5-star ಬದಲಿಸಿ. BEE 5-star ಉಪಕರಣಗಳನ್ನು ಬಳಸಿ ವಿದ್ಯುತ್ ಉಳಿಸಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೀಟ ನಿರ್ವಹಣೆ ಕುರಿತು ಡಾಕ್ಟರ್ ಶೇಖರಪ್ಪ ಅವರೊಂದಿಗೆ ಮಾತುಕತೆ ನಡೆಸಿಕೊಡುವವರು ಗಿರೀಶ್ ವಿ ಪಾಟೀಲ್. ನಮಸ್ಕಾರ ಡಾಕ್ಟರ್ ಶೇಖರಪ್ಪ ಅವರೇ. ನಮಸ್ಕಾರ ಸರ್. ನಮ್ಮ ರೈತರು ಅನೇಕ ಥರದ ಬೆಳೆಗಳನ್ನು ಬೆಳೀತಾರೆ, ಆ ಬೆಳೆಗಳಿಗೆ ಕೀಟಬಾಧೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಆದಷ್ಟು ಕೀಟನಾಶಕ ಬಳಸಬಾರ್ದು, ಸಾವಯವ ರೀತಿಯಲ್ಲಿ ನಾವು ಬೆಳೆಗಳನ್ನು ಬೆಳೀಬೇಕು ಅಂತೆಲ್ಲ ಹೇಳ್ತಾರೆ, ಮತ್ತು ಆ ಸಾವಯವ ಕೃಷಿಗೂ ಬಹಳಷ್ಟು ಬೇಡಿಕೆ ಇದೆ. ಈ ದೃಷ್ಟಿಯಿಂದ ನೋಡೋದಾದರೆ ನಾವು ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಸಾವಯವ ಪದ್ಧತಿಗಳಿಂದ ಅನ್ನೋದನ್ನು ತಾವಿವತ್ತು ತಿಳಿಸ್ಕೊಡ್ಬೇಕು. ಮುಖ್ಯವಾಗಿ ಸಾವಯವ ಪದ್ಧತಿಗಳಿಂದ ಕೀಟ ನಿರ್ವಹಣೆ ಅಂದ್ರೇನು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಈಗ ಸಾವಯವ ಪದ್ಧತಿಗಳು ಎಂತಂದರೆ, ಯಾವುದೇ ಕೀಟನಾಶಕಗಳನ್ನು ಬಳಸದೆ ನಾವು ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ಬೋದು. ನೋಡ್ರಿ, ಯಾವುದೇ ಒಂದು ಕೀಟ ಬಂದರೆ ಕೀಟನಾಶಕದ ಮೊರೆ ಹೋಗೋದು ಸಾಮಾನ್ಯ. ಹೌದ್ರಿ, ಇದರಿಂದ ಏನೇನು ಪರಿಣಾಮ ಆಗತ್ತೆ? ಸಾಮಾನ್ಯವಾಗಿ ರೈತರು ಈಗ ಕೀಟಗಳು ಬಂದ ತಕ್ಷಣ ಅವರು ಫಸ್ಟ್ ಅವರು ಏನಪ್ಪ ಅಂದರೆ ವಿಚಾರ ಮಾಡೋದು ಅಂತಂದರೆ ಕೀಟನಾಶಕಗಳು, ರಾಸಾಯನಿಕ ಕೀಟನಾಶಕಗಳು. ಅದು ಕಾರಣನೂ ಏನಂತಂದರೆ, ತಮಗೆಲ್ಲ ಗೊತ್ತಿರೋಂಗೆ ಏನಂದರೆ, ಈ ಹಸಿರು ಕ್ರಾಂತಿಯನ್ನು ಪ್ರಾರಂಭ ಆಯ್ತಲ್ಲ, ಆವಾಗ ವಿವಿಧ ಸಂಕರಣ ತಳಿಗಳು ಉದ್ಬಿಡುಗಡೆ ಆದಾಗ ಸಾಕಷ್ಟು ಪ್ರಮಾಣದಲ್ಲಿ ಏನಪ್ಪ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ರು, ಅತಿ ನೀರನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಅವು ಏನಾಯ್ತಂತಂದರೆ, ಆ ಬೆಳೆಗಳು ಅಥವಾ ಸಂಕರಣಗಳು ಏನಂತಂದರೆ ಈ ಕೀಟಗಳಿಗೆ ಮತ್ತು ರೋಗಗಳಿಗೆ ಆಹ್ವಾನವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದವು. ಅವಾಗ ಈ ಕೀಟನಾಶಕ ಬಳಕೆ ಪ್ರಾರಂಭ ಆಯಿತು. ಸಾಕಷ್ಟು ಪ್ರಮಾಣದೊಳಗೆ ಬಳಸೋದ್ರಿಂದ ಏನಂದರೆ, ಮೊದಲು ಪ್ರಾರಂಭ ಹಂತದಲ್ಲಿ ಹತೋಟಿ ಕೊಟ್ಟು, ಆದರೆ ನಂತರ ಏನಂತಂದರೆ ಆ ಹತೋಟಿ ಅಷ್ಟು ಸಮರ್ಪಕವಾಗಿ ಆಗದೆ ಹೋಯಿತು. ಅದರಿಂದ ಅನೇಕ ದುಷ್ಪರಿಣಾಮಗಳು ಕೂಡ ಆಯಿತು ನೋಡ್ರಿ. ಹಾಗಾಗಿ ವಾತಾವರಣದಲ್ಲಿ ಯಾವ ರೀತಿ ದುಷ್ಪರಿಣಾಮಗಳು ಆದವು ಅಂತೀರಿ? ನಾ ಈಗಾಗಲೇ ಹೇಳ್ದಂಗೆ ಏನಂದರೆ, ಈಗ ವಿವೇಚನೆ ಇಲ್ಲದೆ ಅತಿಯಾದ ಒಂದು ಬಳಕೆಯಿಂದ ಏನಾಗಿದೆ ಅಂದರೆ ರಾಸಾಯನಿಕಗಳ ಕೀಟನಾಶಕಗಳನ್ನು, ಅದು ಸಾಮಾನ್ಯವಾಗಿ ವಾಯು ಮತ್ತು ಭೂಮಿ ಹಾಗೂ ಏನಂದರೆ ಜಲ ಏನಪ್ಪ ಅಂದರೆ ಮಾಲಿನ್ಯ ಆಗಿಬಿಟ್ಟಿದೆ. ಅಂದರೆ ಸಂಪೂರ್ಣವಾಗಿ ರಾಸಾಯನಿಕ ಕೀಟನಾಶಕಗಳಿಂದ ಆವೃತ ಆಗಿದೆ. ಸಾಮಾನ್ಯವಾಗಿ ಈ ಭೂಮಿಯಲ್ಲಿರ್ತಕ್ಕಂಥ ನಮಗೆ ಉಪಕಾರಿಯಾದಂಥ ಈ ಕೀಟಗಳಿರ್ಬೋದು, ಎರೆಹುಳುಗಳಿರ್ಬೋದು, ಇಂಥವುಗಳು ಏನಂತಂದರೆ ಆಮೇಲೆ ಈಗ ಪರತಂತ್ರ ಜೀವಿಗಳಿರ್ಬೋದು ಅಥವಾ ಪರಭಕ್ಷಕ ಕೀಟಗಳಿರ್ಬೋದು, ಅವುಗಳ ಏನಪ್ಪ ಅಂತಂದರೆ ಈ ಕೀಟನಾಶಕಗಳಿಗೆ ತುತ್ತಾಗಿ ಏನಂದರೆ ಅವುಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಒಟ್ಟಿನಲ್ಲಿ ಕೀಟನಾಶಕ ಬಳಸಬಾರ್ದು ಅಂತ ತಮ್ಮ ಅಭಿಪ್ರಾಯ? ಇಲ್ಲ, ಈ ಕೀಟನಾಶಕ ಬಳಸಬಾರ್ದು ಅಂತಲ್ಲ. ಈಗ ಏನಂತಂದರೆ, ಈ ಪ್ರತಿಯೊಂದು ಬೆಳೆಗೂ ಕೂಡ ಇಷ್ಟೇ ಪ್ರಮಾಣದೊಳಗೆ ಏನಂದರೆ ಸಾವಯವ ಪದಾರ್ಥಗಳು ಉಪಯೋಗ ಮಾಡಬೇಕು, ರಾಸಾಯನಿಕಗಳು ಉಪಯೋಗ ಮಾಡಬೇಕು ಅಂತೇಳಿ ಮೊದಲಿಂದನೂ ವಿಜ್ಞಾನಿಗಳು ಶಿಫಾರಸು ಮಾಡಿದ್ದಾರೆ. ಆದರೆ ಒಂದು ಶಿಕ್ಷಣದ ಕೊರತೆ ಇರೋದ್ರಿಂದ ಅಥವಾ ರೈತರಿಗೆ ಏನಂದರೆ ತಿಳುವಳಿಕೆ ಇರದೇ ಒಂದು ಏನಂತಂದರೆ ಅದು ಸ್ವಲ್ಪ ಎಲ್ಲೋ ತಪ್ಪಿ ಏನಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಿ ಏನಂತಂದರೆ ಭಾಳಷ್ಟು ಸಮಸ್ಯೆಗಳಾಗಿದೆ. ಈಗ ಒಂದೇ ಉದಾಹರಣೆ ಕೊಡೋದಂದರೆ, ಈಗ ಅಡುಗೆಗೆ ಉಪ್ಪು ಬಹಳ ಮುಖ್ಯ. ಜಾಸ್ತಿ ಉಪಯೋಗ ಮಾಡಿದರೂ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡಿದರೂ ರುಚಿ ಬರುವುದಿಲ್ಲ. ಸೊ ಹೀಗೆ ಈ ರಾಸಾಯನಿಕ ವಸ್ತುಗಳು ಕೂಡ ಅಷ್ಟೇ, ಮಿತವರೀತಿ ಬಳಸಿದರೆ ಏನೂ ತೊಂದರೆ ಇಲ್ಲ, ಆದರೆ ಬಳಸಲೇಬಾರ್ದಂತೇನಿಲ್ಲ. ಆದಾಗ್ಯೂ ಕೂಡ ಏನಂದರೆ, ಈಗ ಸಾವಯವ ರೈತರುಗಳನ್ನು ಭಾಳಷ್ಟು ಜನ ಇದ್ದಾರೆ, ಅಂಥವ್ರಿಗೆ ಏನಪ್ಪ ಅಂದರೆ ನಾವು ಬರೀ ಸಾವಯವ ಪದ್ಧತಿಗಳಿಂದ ಕೂಡ ನಾವು ಸಮರ್ಪಕವಾಗಿ ಕೀಟಗಳನ್ನು ತೆಗಿಬೋದು ನೋಡ್ರಿ. ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಬೇಕು, ಅದು ಬಿಟ್ಟು ಹೆಚ್ಚು ಕಡಿಮೆ ಮಾಡಿದಾಗ ಈ ರೀತಿ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಬೇರೆಯವರು ಇಷ್ಟು ಹಾಕಿದರು ಅಂದರೆ ನಮ್ಮಲ್ಲಿ ಹುಳ ಜಾಸ್ತಿ ಇದಾವೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಣ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ಹಾಗಾಗಿ ರಾಸಾಯನಿಕವನ್ನು ಹೆಚ್ಚೆಚ್ಚು ಬಳಸೋದ್ರಿಂದ ದುಷ್ಪರಿಣಾಮಗಳಾಗ್ತವೆ ಹೊರತು ಒಳ್ಳೆಯದಾಗೋದಿಲ್ಲ. ಹಾಗಾದ್ರೆ ಸಾವಯವ ಪದ್ಧತಿಗಳ ಮುಖಾಂತರ ಯಾವ ರೀತಿ ಹತೋಟಿ ಮಾಡಬಹುದು? ಈಗ ಇದು ಸಾವಯವ ಪದ್ಧತಿ ಅಂದ್ರೆ ಹೊಸ ಪದ್ಧತಿ ಅಲ್ರಿ, ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು. ಏನಂದ್ರೆ ಈಗ ಭೌತಿಕ ಪದ್ಧತಿ ಅಂತ ಬರ್ತದೆ, ಅದರಲ್ಲಿ ಸಾಗುವಳಿ ಪದ್ಧತಿ ಅಂತ ಬರ್ತದೆ, ಬೆಳೆ ಪರಿವರ್ತನೆ ಪದ್ಧತಿ, ಬಲ ಬೆಳೆ, ಮಿಶ್ರ ಬೆಳೆ, ಹೀಗೆ ಯಾಂತ್ರಿಕ ಕ್ರಮಗಳು, ಜೈವಿಕ ಹತೋಟಿ, ಆಮೇಲೆ ಈಗ ಕೆಲವೊಂದು ಕೀಟನಾಶಕ ಗುಣಗಳನ್ನು ಹೊಂದಿರತಕ್ಕಂಥ ಕೆಲವೊಂದು ಸಸ್ಯಗಳನ್ನು ಕೂಡ ಉಪಯೋಗ ಮಾಡಿ ನಾವು ಹತೋಟಿ ಮಾಡ್ಬೋದು. ಅಂದ್ರೆ ರಾಸಾಯನಿಕಗಳನ್ನ ಮೇಲೆನೆ ಅವಲಂಬಿತ ಆಗೋದು ಬೇಕಾಗಿಲ್ಲ. ಇವುಗಳನ್ನು ಬೇರೆ ಬೇರೆ ವಿಧಾನಗಳಿಂದಲೂ ಕೂಡ ಬೇರೆ ಬೇರೆ ಹಂತದಲ್ಲಿ ನಾವು ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಪ್ರತಿಯೊಂದು ಬೆಳೆಯಲ್ಲೂ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ. ಹಾಗಾದ್ರೆ ಈ ಪದ್ಧತಿಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಈಗ ಒಂದು ನೋಡ್ರಿ, ಅಂದ್ರೆ ರೈತರು ಸಾಮಾನ್ಯವಾಗಿ ಯಾವುದೇ ಒಂದು ಬೆಳೆ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಲಾಭ ಬರ್ತದೆ ಅಂದ್ರೆ ಪ್ರತಿ ವರ್ಷ ಅದೇ ಜಮೀನಿನಲ್ಲಿ ಏನಂದ್ರೆ ಅದು ಒಂದೇ ಬೆಳೆಯನ್ನ ಬೆಳೀತಾರೆ. ಈ ರೀತಿ ಬೆಳೆದ್ರಿಂದ ಏನಾಗ್ತಂದ್ರೆ ಕೀಟಗಳಿಗೆ ನಿರಂತರವಾಗಿ ಆಹಾರ ಸಿಕ್ಕಂಗೆ ಆಗ್ತದೆ. ಸೊ ಹೀಗಾಗಿ ಅವು ಏನಪ್ಪಾ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿ ಅವುಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಬೆಳೀತಾ ಹೋಗ್ತಾವೆ. ಆದಷ್ಟು ಏನಂದ್ರೆ ಬೆಳೆ ಪರಿವರ್ತನೆ ಅಂದ್ರೆ ಬೆಳೆ ಕಾಲ್ಗೈ ಅಂತ ನಾವು ಹೇಳ್ತೀವಲ್ಲ, ಅದನ್ನ ಮಾಡೋದು ಬಹಳ ಸೂಕ್ತ ನೋಡ್ರಿ. ಹಂಗ ಆ ರೀತಿ ಮಾಡ್ಬೋದು. ಆಮೇಲೆ ಯಾವುದೇ ಒಂದು ಬೆಳೆಯನ್ನ ನಾವು ಆಯ್ಕೆ ಮಾಡ್ಬೇಕಾದ್ರೆ ಕೆಲವೊಂದು ಕೀಟಗಳಿಗೆ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ಒಂದು ತಳಿಗಳು ಇರ್ತಾವೆ, ಅವುಗಳನ್ನು ಆಯ್ಕೆ ಮಾಡ್ಬೋದು. ಆಮೇಲೆ ಕೀಟಗಳನ್ನು ಆಮೇಲೆ ಪ್ರತಿಯೊಂದು ಬೆಳೆಯಲ್ಲಿ ಕೂಡ ಈ ತಳಿಗಳಲ್ಲಿ ಕೂಡ ಏನಂದ್ರೆ ಕೀಟಗಳು ಬಂದಾಗ ಅವುಗಳನ್ನು ತಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ನಾವು ಅದು ಒಂದಕ್ಕೆ ನಾವು ಆರ್ಥಿಕ ಹಾನಿಯ ಮಟ್ಟ ಅಂತ ಹೇಳ್ತೀವಿ. ಅದರ ನಂತರ ಜಾಸ್ತಿ ಆಯಿತಪ್ಪ ಅಂದರೆ ನಾವು ಯಾವುದೇ ಒಂದು ಈ ಒಂದು ಪರಿಣಾಮಕಾರಿಯಾದಂಥ ಒಂದು ಹತೋಟಿಗಳನ್ನು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಏನು ಮಾಡ್ತಾರೆ ರೈತ ಸಾಮಾನ್ಯವಾಗಿ ಯಾವುದೇ ಒಂದು ಕೀಟ ನೋಡಿದ ತಕ್ಷಣ ಅದು ಒಂದಿರಲಿ ಎರಡಿರಲಿ ಬೆಳೆಯಲ್ಲಿ 1% 2% ಹಿಂಗೆ ಏನಾದರೂ ಹಾನಿ ಮಾಡ್ತಾ ಇದ್ದಾರೆ ತಕ್ಷಣ ಏನಂದರೆ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಅವುಗಳನ್ನು ನೋಡಿ ಕೀಟಗಳ ಬಗ್ಗೆ ಅಭ್ಯಾಸ ಮಾಡಿ ಅಂದರೆ ಜೀವನ ಚರಿತ್ರೆ ತಿಳ್ಕೊಂಡು ಅವುಗಳನ್ನು ಅದರ ಪ್ರಕಾರ ನಾವು ಕೆಲವೊಂದು ಮುತುವರ್ಜಿ ವಹಿಸಬೇಕಾಗ್ತದೆ ನೋಡ್ರಿ. ಆ ರೀತಿ ಹಾನಿ ಮಾಡುವಂತ ಪ್ರಮಾಣ ಇದ್ರೆ ಮಾತ್ರ ನಾವು ಅವನ್ನ ಹತೋಟಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಇನ್ನೊಂದು ವಿಧಾನ ಭೌತಿಕ ವಿಧಾನ ಅಂತ ಹೇಳಿದ್ರೆ ಇದು ಹೇಗೆ? ಈಗ ಭೌತಿಕ ವಿಧಾನಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ಇದು ಮೊದಲಿಂದಲೂ ಉಪಯೋಗ ಮಾಡ್ತಾ ಇದ್ರೆ, ಒಂದೇ ಒಂದು ಉದಾಹರಣೆ ಕೊಡೋದಾದ್ರೆ ಕಬ್ಬಿನಲ್ಲಿ ಗೊಣ್ಣೆ ಹುಳ ಬರ್ತದೆ, ಅಡಿಕೆ ತೆಂಗಿನಲ್ಲಿ ಕೂಡ ಬರ್ತದೆ. ಈ ಗೊಣ್ಣೆ ಹುಳುಗಳು ಸಾಮಾನ್ಯವಾಗಿ ಈ ಜೂನ್ನಲ್ಲಿ ಏನಂದ್ರೆ ಪ್ರಥಮ ಏನು ಮುಂಗಾರು ಹಂಗಾಮಿನ ಮಳೆ ಬಂದ ತಕ್ಷಣ ಸಾಯಂಕಾಲ 7:30 ಏನಂದ್ರೆ ಅವು ಭೂಮಿಯಿಂದ ಹೊರಗಡೆ ಬರ್ತಾವೆ. ಬಂದಾಗ ನಾವು ಬೆಳಕಿನ ಬಲೆಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥದ್ದು ಒಂದು ವಿಧಾನ. ಇದು ಒಂದೇ ಅಲ್ಲ, ಕೆಂಪುದಲ್ಲಿ ಕಂಬಳಿ ಹುಳ ಇರ್ಬೋದು, ಸುಳಿ ಪೂಚಿ, ಕಾಯಿ ಕೊರಿತಕ್ಕಂಥ ಹುಳ, ಕೊಮ್ಮಿನ ಹುಳ ಬರ್ತದೆ, ಆಮೇಲೆ ಹಸಿರು ಹುಳುಗಳು, ಈ ರೀತಿ ಭಾಳಷ್ಟು ಕೀಟಗಳನ್ನು ನಾವು ಏನಪ್ಪ ಅಂತಂದರೆ ಬೆಂಕಿ ಬಲೆಗಳಿಗೆ ಏನಂತಂದರೆ ಆಕರ್ಷಣೆ ಮಾಡಿ ನಾವು ನಿರ್ವಹಣೆ ಮಾಡ್ಬೋದು. ಈಗ ಸಾಮಾನ್ಯವಾಗಿ ದಾಸ್ತಾನು ಕೀಟಗಳನ್ನು ನಾವು ಹತ್ತಿಕ್ಲಿಕ್ಕೆ ಏನಂದರೆ 10% ತೇವಾಂಶ ಇರುವಂಗೆ ನಾವು ಬಿಸಿಲಲ್ಲಿ ಒಣಗಿಸಿ ಇಡೋದ್ರಿಂದ ಯಾವುದೇ ಕೀಟ ಬಾಧೆ ಇರೋದಿಲ್ಲ. ಅದೇ ಈ ಎಣ್ಣೆ ಕಾಳುಗಳಿಗೆ ಏನಂದರೆ 8% ಏನಪ್ಪ ಅಂದರೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅಷ್ಟು ತೇವಾಂಶ ಇರುವಂಗೆ ನೋಡಿಕೊಂಡ್ರೆ ಯಾವುದೇ ಕೀಟ ಬಾಧೆ ಇರೋದಿಲ್ಲ ದಾಸ್ತಾನಲ್ಲಿ ಕೂಡ. ಈ ರೀತಿ ನಾವು ಭಾಳಷ್ಟು ಏನಾದ್ರು ಉದಾಹರಣೆಯನ್ನು ಕೊಡಬಹುದು ಭೌತಿಕ ವಿಧಾನಗಳಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಹಾಗೆ ಯಾಂತ್ರಿಕ ಕ್ರಮಗಳಿಂದ ಯಾವ ರೀತಿ ಹತೋಟಿ ಮಾಡಬಹುದು? ಈಗ ಯಾಂತ್ರಿಕ ಕ್ರಮಗಳಂದ್ರೆ ನೋಡ್ರಿ, ಕೆಲವೊಂದು ಕೀಟಗಳನ್ನ ಹೇಳಿದ್ದೆ ಮೊದಲೇ, ಜೀವನ ಚರಿತ್ರೆ ಮುಖ್ಯವಂತೆ. ಕೆಲವು ಕೀಟಗಳೆಂದ್ರೆ ತತ್ತಿಗಳನ್ನ ಅಥವಾ ಮೊಟ್ಟೆಗಳನ್ನ ಗುಂಪುಗಳಲ್ಲಿ ಇರ್ತಾವೆ. ಮರಿಹುಳುಗಳೇನೆಂದ್ರೆ 1 ಅಥವಾ 2 ಹಂತದೊಳಗೆ ಗುಂಪಿನಲ್ಲಿ ಬೆಳೀತಾ ಇರ್ತಾವೆ. ಅಂತಹ ಕೀಟಗಳನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಆ ಮರಿ ಗುಂಪುಗಳನ್ನ ಇರ್ಬೋದು ಅಥವಾ ತತ್ತಿಗಳನ್ನ ಆರಿಸಿ ಅವುಗಳನ್ನ ಏನಂದ್ರೆ ಕೈಯಿಂದ ನಾವು ನಾಶ ಮಾಡೋದ್ರಿಂದ ಮುಂದೆ ಅವು ಹೊಲದ ತುಂಬಾ ಪಸರಿಸಿ ಏನಪ್ಪ ಅಂದ್ರೆ ಆಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟಬಹುದು. ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅವು ಅದು ನಮ್ಮ ಅಂದ್ರೆ ಕೈ ಮೀರಿ ಹೋಗೋದಕ್ಕಿಂತ ಪೂರ್ವದೊಳಗೆ ಅವನ್ನ ಗುರುತಿಸಿ ನಾವು ನಾಶ ಮಾಡಬೇಕಾಗ್ತದೆ. ಈಗ ಭತ್ತ ನಾವು ನಾಟಿ ಮಾಡಬೇಕಾದಾಗ ಸಾಮಾನ್ಯವಾಗಿ ಏನಂತಂದ್ರೆ ಭತ್ತದ ತುದಿಯನ್ನು ಚೂಟ್ ಮಾಡೋದು, ಅದರಲ್ಲಿ ಈ ಕಾಂಡ ಕೊಡ್ತಕ್ಕಂಥ ತತ್ತಿ ಗುಂಪಿರ್ಬೋದು ಅಥವಾ ತ್ರಿಸುನುಷಿಯ ತತ್ತಿಗಳಿರ್ತಾವೆ, ಅವುಗಳನ್ನು ಏನಪ್ಪ ಅಂದ್ರೆ ನಾವು ಕಪ್ಪು ಅಥವಾ ಕೆಂಪು ತಲೆ ಕಂಬಳಿ ಹುಳುಗಳು ಕೂಡ ತತ್ತಿಗಳನ್ನು ಗುಂಪಿನಲ್ಲಿರ್ತಾವೆ. ಮರಿ ಹುಳುಗಳು 2 ಹಂತದಲ್ಲಿ ಅವೇನು 2ನೇ ಹಂತ ಮುಗಿಯೋಷ್ಟು ತನಕ ಕೂಡ ಅವು ಏನಂತಂತಂದ್ರೆ ಗುಂಪಿನಲ್ಲಿರ್ತಾವೆ. ಅವುಗಳನ್ನ ಕಾಯಿಯಲ್ಲಿ ಆರಿಸಿ ನಾಶ ಮಾಡೋದು ಬಹಳ ಸರಳ, ಹಾಗೂ ಅದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತನ ಅವಾಗಲೇ ನಾವು ಇದು ಮಾಡ್ಬೋದು. ಆಮೇಲೆ ಈಗ ಹಣ್ಣಿನ ತೋಟಗಳಿಗೆ ನೆಲಕ್ಕೆ ಬಿದ್ದಂಥ ಹಣ್ಣುಗಳನ್ನು ಆರಿಸಿ ಅವನ್ನ ನಾಶ ಮಾಡೋದು, ಯಾಕಂದ್ರೆ ಅದರಲ್ಲಿರ್ತಕ್ಕಂಥ ಕೋಶಗಳು ಭೂಮಿಗೆ ಸೇರಿ ಅವು ಮತ್ತೆ ಹಂಗೆ ಉತ್ಪತ್ತಿ ಆಗ್ತಾ ಇರ್ತಾವೆ. ಸೊ ಈ ರೀತಿ ಒಂದೊಂದು ಈ ವಿಧಾನಗಳನ್ನು ಮಾಡೋದ್ರಿಂದ ಏನಂತಂದ್ರೆ ನಾವು ಕೀಟಗಳನ್ನ ಏನಪ್ಪ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹತ್ತಿಕ್ಬೋದು ನೋಡ್ರಿ. ಪ್ರಾರಂಭದಲ್ಲಿ ಮಾಡ್ಬೋದು. ಈಗ ಈ ತೆಂಗಿನೊಳಗೆ ಸುಳಿ ಇಲ್ಲ ಏನಂತಂದ್ರೆ ರೈನೋಸರಸ್ ದುಂಬಿ ಅಂತ ಬರ್ತದೆ, ಆ ತಂತಿ ಹಾಕಿಬಿಟ್ಟು ನಾವೇನೋ ಇದು ಮಾಡ್ಬೋದು. ಅದನ್ನು ಸಾಕಷ್ಟು ರೈತರು ಮಾಡ್ತಾರೆ. ಅದೇ ರೀತಿ ಕಾಫಿಯಲ್ಲಿ, ಮಾವಿನಲ್ಲಿ, ಗೋಡಂಬಿಯಲ್ಲಿ, ದ್ರಾಕ್ಷಿಯಲ್ಲಿ, ಅಲ್ಲಿ ಏನಪ್ಪ ಅಂದ್ರೆ ಕಾಂಡಕೊರಕದ ಹುಳುಗಳನ್ನು ಆರಿಸಿ ನಾಶ ಮಾಡೋದು. ಅದೇ ರೀತಿ ತೊಗರಿಯಲ್ಲೂ ಕೂಡ ಹುಳುಗಳನ್ನು ಏನಪ್ಪ ಅಂದ್ರೆ ಆರಿಸಿ ಜಾಡಿಸಿ ಏನಪ್ಪ ಅಂದ್ರೆ ನಾವು ನಾಶ ಮಾಡಬೇಕಾಗ್ತದೆ 4 ಅಥವಾ 5 ಹಂತದ ಮರಿ ಹುಳುಗಳನ್ನು. ಆಮೇಲೆ ಏನಪ್ಪ ಅಂತಂದ್ರೆ ಈಗ ತೆಂಗಿನ ಗಿಡಕ್ಕೆ ಏನಂದ್ರೆ ಒಂದು ತಗಡು ಬರ್ತದೆ, ಒಂದು 30 cm ತಗಡನ್ನು ಹಚ್ಚೋದ್ರಿಂದ ಅಳಿಲು ಮತ್ತು ಈ ಇಲಿಗಳ ಕಾಟಗಳನ್ನು ಅದನ್ನು ದೂರ ಇಡ್ಬೋದು. ಆಮೇಲೆ ಅದೇ ರೀತಿ ಏನಂದ್ರೆ ದಾಳಿಂಬೆ ಹಣ್ಣಿನ ಕೊರಕವನ್ನು ದೂರ ಮಾಡಲಿಕ್ಕೆ ಏನಂತಂದ್ರೆ ಹಣ್ಣುಗಳನ್ನು ಪ್ಲಾಸ್ಟಿಕ್ ಚೀಲಗಳಿಂದ ಮುಚ್ಚೋದು. ಇದನ್ನು ಸಾಮಾನ್ಯವಾಗಿ ಕೃಷಿಯೊಳಗೆ ಏನಪ್ಪ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ, ಬಿಸಿಲಿನ ಒಂದು ಇದು ಮಾಡಲಿಕ್ಕೆ. ಆಮೇಲೆ ನಂತರ ಏನಂದರೆ ಈ ಮೆಣಸಿನ ಒಂದು ಸಸಿ ಇರ್ಬೋದು ಅಥವಾ ಟೊಮೆಟೊ ಸಸಿ ಆ ಮಡಿಗಳಿಗೆ ಏನಂದರೆ ಈ ನೆಲನ್ ನೆಟ್ಗಳಿಂದ ಏನಂದರೆ ಮುಚ್ಚೋದ್ರಿಂದ ಈ ಥ್ರಿಪ್ಸ್ ನುಷಿ ಈ ಹುಳುಗಳನ್ನು ಇದು ಮಾಡ್ಬೋದು. ಇದು ಅಂಟು ಅಥವಾ ಗ್ರೀಸನ್ನು ಮಾವಿನ ಗಿಡದ ಕಾಂಡದ ಬುಡಕ್ಕೆ ಹಚ್ಚೋದ್ರಿಂದ ಹಿಟ್ಟಿನ ತಿಂಗಳಿಗೆ ಬಾಧೆ ಕಡಿಮೆ ಮಾಡ್ಬೋದು. ಆಮೇಲೆ ಅದೇ ರೀತಿ ಏನಂದರೆ ಈಗ ಹಣ್ಣಿನ ಗಿಡಗಳಿಗೆ ಏನಪ್ಪ ಅಂದರೆ ಈಗ ಡಾಂಬರ್ ಹಚ್ಚೋದ್ರಿಂದ ಗೆದ್ದಲನ್ನು ದೂರ ಮಾಡ್ಬೋದು. ಇದೇ ರೀತಿ ಅನೇಕ ಬೆಳೆಗಳಂದರೆ ಸಾಮಾನ್ಯವಾಗಿ ಗಡಿ ಬೆಳೆ ಅಂತ ಹೇಳ್ತೀವಿ ನಾವು, ಅಂದರೆ ಸಾಮಾನ್ಯವಾಗಿ ಏನಂತಂದರೆ ಈ ಮೆಕ್ಕೆಜೋಳ ಅಥವಾ ಜೋಳವನ್ನು ಏನಪ್ಪ ಅಂದರೆ ಈ ಹೊಲದ ಸುತ್ತ ಅಂದರೆ ಸಾಮಾನ್ಯವಾಗಿ ಮೆಣಸಿನಾಗಿ ಇರ್ಬೋದು ಸೂರ್ಯಕಾಂತಿ ಇರ್ಬೋದು, ಮೂರ್ನಾಲ್ಕು ಸಾಲುಗಳಲ್ಲಿ ಬೆಳೆಯೋದ್ರಿಂದ ಏನಾಗ್ತಂದರೆ ಈ ಥ್ರಿಪ್ಸ್ನಿಂದ ಹರಡ್ತಕ್ಕಂಥ ಈ ಒಂದು ನಂಜಾಣು ರೋಗವನ್ನು ಕೂಡ ಕಡಿಮೆ ಮಾಡ್ಬೋದು, ಅಂದರೆ ಚಲನವನ್ನು ಕಡಿಮೆ ಮಾಡ್ತದೆ. ಈ ರೀತಿ ಬೆಳೆಯೋದ್ರಿಂದ ಏನಂದರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಮೆಣಸಿನಕಾಯಿಯಲ್ಲಿ ಬರ್ತಕ್ಕಂಥ ಮುರುಡಾ ರೋಗವನ್ನು ಹತೋಟಿ ಮಾಡ್ಬೋದು, ಟೊಮೊಟೊ ಹಣ್ಣದಲ್ಲಿ ಕೂಡ ಅದೇ ರೀತಿ ಮಾಡ್ಬೋದು. ಅಂದರೆ ಸಾಮಾನ್ಯವಾಗಿ ಹಿಂದೇನು ಈ ಅಕ್ಡಿ ಕಾಳು ಅಥವಾ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರು ಒಂದೊಂದು ಸಾಲು ಎರಡೆರಡು ಸಾಲು, ಇದೇ ಕಾರಣ ಇದ್ರೂ ಇರಬಹುದು ಅವ್ರು ನಮ್ಮಕ್ಕೆ ಬೆಳೆಗೆ ಬಿಡೋ ಬದಲು ಬೇರೆ ಬೆಳೆಗೆ ಆಕರ್ಷಿತವಾಗಿ ಅಲ್ಲೇ ಇರೋ ಹಾಗೆ ಮಾಡುವಂತ ಹಾಗೆ ಮಾಡೋದು. ಅದರಲ್ಲಿ ಕೂಡ ಇನ್ನೊಂದು ಏನಂತಂದ್ರೆ ಸಾಮಾನ್ಯವಾಗಿ ಅಕ್ಡಿ ಕಾಳುಗಳು ಅಥವಾ ಅಂತರ್ ಬೆಳೆ ಅಥವಾ ಏನೋ ಹೇಳ್ತೀವಲ್ಲ ಅಲ್ಲೇನಂದ್ರೆ ಇವು ನೈಸರ್ಗಿಕ ಶತ್ರುಗಳು ಪರತಂತ್ರ ಜೀವಿಗಳು ಇರ್ಬೋದು ಪರಭಕ್ಷ ಕೀಟಗಳನ್ನು ಆಕರ್ಷಣೆ ಮಾಡ್ತಾ ಇದ್ವು. ಅವು ಏನಂದ್ರೆ ಈ ಮುಖ್ಯ ಬೆಳೆಯ ಮೇಲೆ ಬರ್ತಕ್ಕಂಥ ಕೀಟಗಳನ್ನು ಹತ್ತಿಕ್ಕೆ ಏನಂತಂದ್ರೆ ಅಂದರೆ ಕಡಿಮೆ ಮಾಡಿ ಆದಾಯನ ಜಾಸ್ತಿ ಮಾಡ್ತಾ ಇದ್ವು. ಹೀಗಾಗಿ ನಮ್ಮ ಪೂರ್ವಜರು ಆ ಒಂದು ಪದ್ಧತಿಯನ್ನು ಅನುಸರಿಸಿದ ಅದೇ ಪದ್ಧತಿಯನ್ನು ಅದೇ ಹೇಳಿದೆ, ಮೊದಲೇ ಒಂದೇ ಬೆಳೆ ಬೆಳೀಬಾರ್ದು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳ್ಬಿಟ್ಟು. ಇನ್ನು ಈ ಬೇಸಾಯ ಪದ್ಧತಿಗಳಿಂದ ಯಾವ ರೀತಿ ನಿರ್ವಹಣೆ ಮಾಡ್ಬೋದು? ಈಗ ಬೇಸಾಯ ಪದ್ಧತಿಯಿಂದ ಸಾಮಾನ್ಯವಾಗಿ ಏನಂದ್ರೆ ಈಗ ಬೇಸಿಗೆಯ ಸಮಯದೊಳಗೆ ಏನಂದ್ರೆ ಆಳವಾಗಿ ಉಳುಮೆ ಮಾಡೋದು, ಆಳವಾಗಿ ಉಳುಮೆ ಮಾಡೋದು ಸಾಮಾನ್ಯವಾಗಿ ಕಳೆ ಇದು ಮಾಡಲಿಕ್ಕೆ ಆಮೇಲೆ ನೀರಿನ ಸಂರಕ್ಷಣೆ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಆದರೆ ಇದರಿಂದ ಉಪಯೋಗ ಏನಂತಂದ್ರೆ ಬಹಳಷ್ಟು ಕೀಟಗಳ ಒಂದು ಕೋಶಗಳು ಕೂಡ ಏನಂದ್ರೆ ಭೂಮಿ ಒಳಗಿರ್ತಾವೆ. ನಾವು ಬೇಸಿಗೆ ಒಳಗೆ ಸಾಮಾನ್ಯವಾಗಿ ಮಾರ್ಚ್ನಲ್ಲಿ ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತಂದ್ರೆ ಆ ಕೋಶಗಳು ಭೂಮಿಯ ಮೇಲ್ಭಾಗದಲ್ಲಿ ಬರ್ತಾವೆ. ಅವು ಏನಂತಂದ್ರೆ ಈ ಬಿಸಿಲಿನ ಒಂದು ಪ್ರಖರತೆಗೆ ಸಾಯ್ತಾವೆ. ಒಂದು ಎಲ್ಲ ಅಂದರೆ ಬಿಳಿ ಕೊಕ್ಕರಿಗಳು ಸಾಮಾನ್ಯವಾಗಿ ನಾವು ಈ ನೇಗಿಲು ಹೊಡಿತಿರ್ಬೇಕಾದಂಥ ನೋಡಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಈ ಬಿಳಿ ಕೊಕ್ಕರಿಗಳು ಏನು ಮಾಡ್ತಾವೆ ಅಂದರೆ ಆ ಕೋಶಗಳನ್ನು ಆರಿಸ್ತಾರೆ. ಈ ರೀತಿ ಏನಂದರೆ ಒಂದೊಂದು ಹಂತಗಳನ್ನು ಇವನು ಮಾಡ್ತಾ ಹೋದಂಗೆಲ್ಲ ನಾವು ಕೀಟದ ಪ್ರಮಾಣವನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು ನೋಡ್ರಿ. ಇದು ಆಮೇಲೆ ಅಂತ ಈ ಕಬ್ಬಿನಲ್ಲಿ ಏನಂದರೆ ಈ ಒಂದು ಎರಡು ವಾರ ಅಥವಾ ಮೂರು ವಾರ ಆದವನ್ನು ಎಡೆ ಹೊಡೆಯೋದ್ರಿಂದ ಏನಾಗ್ತಂದ್ರೆ ಈ ಚುಳಿ ಕಾಂಡ ಕೊರಿತಕ್ಕಂಥ ಹುಳವನ್ನು ನಿರ್ವಹಣೆ ಮಾಡ್ಬೋದು. ಹೀಗೆ ಬೇಸಾಯ ಪದ್ಧತಿಯಿಂದ ಈ ರೀತಿ ಮಾಡ್ಬೋದು. ಅದೇ ರೀತಿ ಕೆಲವೊಂದು ಬಲೆ ಬೆಳೆಯನ್ನು ಬೆಳಿಬೋದು. ಅಂದರೆ ಈಗ ಮುಖ್ಯವಾಗಿ ಒಂದು ಯಾವುದೋ ಒಂದು ಬೆಳೆ ಬೆಳೀತಾ ಇದೆ, ನಿಮ್ಗೆ ಉದಾಹರಣೆ ಕೊಡೋದು ಅಂದರೆ ಈ ಭಾಗದಲ್ಲಿ ಈಗ ನಾವು ಏನಂದರೆ ಹತ್ತಿ ಅಂತ ಹೇಳ್ಬೋದು. ಈಗ ಹತ್ತಿಗೇನೆ ಸಾಮಾನ್ಯವಾಗಿ ಮೂತಿ ಹುಳ ಬರ್ತದೆ, ಆಮೇಲೆ ಕಾಯಿಕೊರಕಗಳು ಬರ್ತಾವೆ. ಅವುಗಳನ್ನು ಹತೋಟಿ ಮಾಡಲಿಕ್ಕೆ ಏನಂತಂದರೆ ಪ್ರತಿ ಒಂದು 15-20 ಸಾಲಕ್ಕೆ ಏನಂದರೆ ಒಂದು ಸಾಲು ಬೆಂಡಿ ಹಾಕೋದ್ರಿಂದ ಏನಾಗ್ತಂದರೆ ಆ ಬೆಂಡಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕಾಯಿ ಕೊರತಕ್ಕಂಥ ಹುಳುಗಳು ಅಥವಾ ಈ ಮೂತಿ ಹುಳುಗಳು ಸಾಕಷ್ಟು ಆಕರ್ಷಣೆಯಾಗಿ ಬೆಂಡಿಗೆ ಮೊದಲು ಬರ್ತಾವೆ. ಆ ಬೆಂಡಿಯಲ್ಲಿ ನಾವು ಕೈಯಿಂದ ಆರಿಸಿ ಅಥವಾ ನಾಶ ಮಾಡೋದ್ರಿಂದ ಹತ್ತಿಯಲ್ಲಿ ಬರ್ತಕ್ಕಂಥ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಈ ರೀತಿ ಸಾಕಷ್ಟು ಮೆಣಸಿನಕಾಯಿಯಲ್ಲಿ ಚೆಂಡುವನ್ನು ಹಾಕ್ಬೋದು, ಟೊಮೆಟೊದಲ್ಲೂ ಕೂಡ ಚೆಂಡು ಹಾಕ್ಬೋದು, ಕ್ಯಾಬೇಜ್ನಲ್ಲಿ ಸಾಸಿವೆ, ಈ ರೀತಿ ಹಾಕೋದ್ರಿಂದ ಈ ನಾವು ಭಾಳಷ್ಟು ಹುಳುಗಳನ್ನು ಹತೋಟಿ ಮಾಡ್ಬೋದು. ಇದು ಬಲೆ ಬೆಳೆಯೋದ್ರಿಂದ. ಇನ್ನು ಅಂತರ ಬೆಳೆಯಲ್ಲೂ ಕೂಡ ನಾವು ಮಾಡ್ಬೋದು. ಹತ್ತಿ ಶೇಂಗಾ ಅಥವಾ ಶೇಂಗಾ ಅಲಸಂದೆ, ಅಲಸಂದೆ ತೊಗರಿ, ಈ ರೀತಿ ಬೇರೆ ಬೇರೆ ನಾವು ಅಂತರ ಬೆಳೆ ಬೆಳೆಯೋದ್ರಿಂದ ಕೂಡ ಅವಕ್ಕೆ ಬರ್ತಕ್ಕಂಥ ಮುಖ್ಯವಾದ ಕೀಟಗಳನ್ನು ಹತಿಕ್ಬೋದು. ಈ ರೀತಿ ನಾವು ಕೀಟಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ನೋಡ್ರಿ. ಆಗಲೇ ತಾವು ಹೇಳ್ದಂಗೆ ಕೀಟಗಳ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನು ಬಳಸುವಂಥದ್ದು. ಹೌದು. ಈಗ ಸಾಮಾನ್ಯವಾಗಿ ಭತ್ತದಲ್ಲಿ ಅಂತಂದರೆ IET 75 75 ಅಂತ ಹೇಳಿದೆ. ಕಂದುಜಿಗೆ ಹುಳ ಮುಖ್ಯವಾಗಿ ಬರ್ತದೆ, ಅಂತಲ್ಲಿ ನಾವು ಉಪಯೋಗ ಮಾಡ್ಬೋದು. ಹತ್ತಿಯಲ್ಲಿ ಮೊದಲು ಏನಾದರೂ ಅಬಾಧಿತ ಅಂತ ಹೇಳಿತ್ತು, ಅದು ಕಾಯಿ ಕೊರಕಕ್ಕೆ. ಈಗ ಸಾಮಾನ್ಯವಾಗಿ BT ಹತ್ತಿ ಬೆಳೀತಾ ಇದ್ದಾರೆ. ಇಲ್ಲಿ ಎಲ್ಲಾದರೂ ತಳಿ ಬೆಳೀತಾ ಇರ್ತಕ್ಕಂಥ ರೈತರಿದೆ. ಸಾವಯವ ಪದ್ಧತಿಯೊಳಗೆ ಸಾಮಾನ್ಯವಾಗಿ ಈ BT ಹತ್ತಿಯನ್ನು ನಾವು ಬೆಳೆಯೋದಿಲ್ಲ. ಅಂಥ ಸಂದರ್ಭದೊಳಗೆ ಇಂಥವುಗಳನ್ನು ಉಪಯೋಗ ಮಾಡ್ಬೋದು. ಆಮೇಲೆ ಈ ಜೋಳಕ್ಕೆ ಬೆಂಕಿ ಹುಳ ಅಂತ ಬರ್ತಾ ಇತ್ತು. ಈ ನಮ್ಮ ಧಾರವಾಡ ವಿಶ್ವವಿದ್ಯಾಲಯದಿಂದ DSV 3 ಅನ್ನೋ ಒಂದು ತಳಿ ಇದೆ, ಅದನ್ನು ಉಪಯೋಗ ಮಾಡ್ಬೋದು. ಆಮೇಲೆ ಶೇಂಗಾದಲ್ಲಿ ಕುಡಿ ಸಾಯುವ ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ R88088 ಅಥವಾ R9251 ಅಥವಾ TAG 24 ಬೆಳಿಬೋದು ನೋಡ್ರಿ. ಈ ತರ ಹಲವಾರು ವಿಧಾನಗಳಿಂದ ನಾವು ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನು ಜೈವಿಕ ಹತೋಟಿ ವಿಧಾನಗಳಿಂದ ಯಾವ ರೀತಿ ಇವನ್ನ ನಿರ್ವಹಣೆ ಮಾಡ್ಬೋದು? ಈಗ ಜೈವಿಕ ಹತೋಟಿಯಲ್ಲಿ ಏನಂದ್ರೆ ನಾವು ಈ ಪರತಂತ್ರ ಜೀವಿಗಳಿದಾವು, ಪರಭಕ್ಷಕ ಕೀಟಗಳಿದಾವು ಅಥವಾ ಸೂಕ್ಷ್ಮ ಜೀವಿಗಳಿದಾವೆ. ಅಂದ್ರೆ ಪ್ರತಿಯೊಂದು ಜೀವಿ ಏನಂದ್ರೆ ಈ ನಿಸರ್ಗದಲ್ಲಿರ್ತಕ್ಕಂಥ ಜೀವಿಗೆ ಏನಂದ್ರೆ ತನ್ನದೇ ಆದಂಥ ಒಂದು ನೈಸರ್ಗಿಕ ಶತ್ರುಗಳು ಇರ್ತಾವೆ. ಅಂದ್ರೆ ಈಗ ನಾವು ಈಗ ಯಾವುದೇ ಒಂದು ಕೀಡೆ ಬಂತಂದ್ರೆ ಅದಕ್ಕೆ ಒಂದು ಪರತಂತ್ರ ಜೀವಿ ಬಂದು ಅದನ್ನ ಕೊಂದು ತಾನು ಜೀವನ ಮಾಡ್ತಕ್ಕಂಥ ಒಂದು ಇದಿರ್ತದೆ. ಉದಾಹರಣೆಗಳು ಬಂದ್ರೆ ಟ್ರೈಕೋಗ್ರಾಮ ಸಾಕಷ್ಟು ರೈತರು ಉಪಯೋಗ ಮಾಡ್ತಾ ಇರ್ತಾರೆ. ಅದೇ ರೀತಿ ಪರಭಕ್ಷ ಕೀಟಗಳು ಅಂದ್ರೆ ಹೇನು ಸಿಂಹ ಅಂತ ಹೇಳ್ಬೋದು ಅಥವಾ ವಟಾಣಿ ಹುಳ ಅಂತೇಳಿ ರೈತರು ಕರೀತಾರೆ. ಅವುಗಳೇನು ಮಾಡ್ತಾವೆ ಅಂದರೆ ಮುಖ್ಯ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟಗಳನ್ನು ಸಂಹಾರ ಮಾಡ್ತಾವೆ. ಅದೇ ರೀತಿ ಈಗ ಬೆಳೆ ಮಳೆಯಲ್ಲಿ ಬರ್ತಕ್ಕಂಥ ಕೀಟಗಳಿಗೂ ಕೂಡ ರೋಗ ಬರ್ತವೆ. ಮನುಷ್ಯರಿಗೆ ಪ್ರಾಣಿಗಳಿಗೆ ಹೇಗೆ ರೋಗ ಬರ್ತವೆ, ಕೆಲವು ರೋಗ ಬರ್ತವೆ. ಅಂಥ ರೋಗಾಣುಗಳು ಸೂಕ್ಷ್ಮಾಣುಜೀವಿಗಳನ್ನು ನಾವು ಗುರುತಿಸಿ ಅವುಗಳನ್ನು ಸಿಂಪರಣೆ ಮುಖಾಂತರವಾಗಿ ಅಥವಾ ಮಣ್ಣಿನಲ್ಲಿ ಬೆರೆಸಿದಾಗ ಏನಂತಂದರೆ ಈ ಕೀಟಗಳನ್ನು ಕೂಡ ನಿರ್ವಹಣೆ ಮಾಡೋದು. ಇದೇ ಏನಂತಂದರೆ ಸಾಮಾನ್ಯವಾಗಿ ನಾವು ಇದು ಒಂದು ಜೈವಿಕ ಹತೋಟಿ ಅಂತ ಹೇಳ್ಬೋದು ನೋಡ್ರಿ. ಈಗ ಹೇಗೆ ಕೋಶಗಳನ್ನ ಮೊಟ್ಟೆಗಳನ್ನ ಹಾಕಿ ಪಕ್ಷಿಗಳು ತಿಂತವೆ ಆ ತರ ಬೇರೆ ಹುಳುಗಳನ್ನ ಇನ್ನೊಂದು ಬೇರೆ ಅದು ಪರಭಕ್ಷಕ ಕೀಟ ಅಂತ ಹೇಳ್ಬೋದು ನೋಡಿ. ಈಗ ಸಾಮಾನ್ಯವಾಗಿ ಏನಂತಂತಂದ್ರೆ ತೆಂಗಿನ ಕಪ್ಪು ತಲೆ ಹುಳ ಬರ್ತದೆ, ಆ ಹುಳಕ್ಕೆ ಏನಂದ್ರೆ ಗೋನಿಸಸ್ ನೆಫಾಂಟಿಡಿಸ್ ಅಂತ ಒಂದು ಪರತಂತ್ರ ಜೀವಿ ಇದೆ, ಬ್ರೆಕಾನ್ ಬ್ರೆವಿಕಾರ್ನಿಸ್ ಇದೆ. ಕಬ್ಬು ಮತ್ತು ಭತ್ತದ ಒಳಗೆ ಕಾಂಡ ಕೊರಿತಕ್ಕಂಥ ಹುಳಕ್ಕೆ ನಾವು ಏನಂತಂದ್ರೆ ಇದೇ ಒಂದು ಟ್ರೈಕೋಗ್ರಾಮನ್ನು ಉಪಯೋಗ ಮಾಡ್ಬೋದು. ಅದೇ ರೀತಿ ಕ್ರೈಸೋಪರ್ಲ ಅಂತ ನಾನು ಏನು ಹೇಳಿದ್ನಲ್ಲ, ಅದು ಅದು ಏನಂದ್ರೆ ಈ ಕೈ ಕೊರಿತಕ್ಕಂಥ ಕೀಟದ ಮೊಟ್ಟೆ ಮತ್ತು ಮೊದಲನೇ ಹಂತದ ಮರಿಗಳನ್ನು ಇದು ಮಾಡ್ತದೆ. ಅದೇ ರೀತಿ ಏನಂತಂದ್ರೆ ಈ ಕೆಲವೊಂದು ಕಳೆ ಗಿಡಗಳನ್ನು ಕೂಡ ನಾವು ಉಪಯೋಗ ಮಾಡಿ ನಾವು ಹತೋಟಿ ಮಾಡ್ಬೋದು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಏನಂತಂದ್ರೆ ಈಗ ಭಾಳಷ್ಟು ಪ್ರಮಾಣದಲ್ಲಿ ಏನಂದ್ರೆ ಕಬ್ಬಿಗೆ ಬಿಳಿ ಉಣ್ಣೆ ಹೆಣ್ಣಿನ ಬಂತು. ಅಂಥ ಸಂದರ್ಭದೊಳಗೆ ಏನಂತಂದರೆ ನಾವು ಡೈಫಾ ಎಫ್ ಡಿ ಓರ ಅಂತ ಹೇಳಿದೆ, ಮೈಕ್ರೋಮಸ್ ಇಗ್ರೋಟಸ್ ಅಂತ ಒಂದು ಪರಭಕ್ಷಕ ಕೀಟಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಹತೋಟಿ ಮಾಡ್ಬೋದು. ಇವು ಪರಭಕ್ಷಕ ಕೀಟಗಳಾಗಿ ಉಪಯೋಗ ಮಾಡ್ಬೋದು. ಅದೇ ರೀತಿ ಏನಂತಂದರೆ ಈ ತೊಗರಿ, ಶೇಂಗಾ, ಅದು ಸೋಯಾ ಉರೆ, ಆಮೇಲೆ ಸಹ ಹೆಸರು, ಅಲಸಂದಿಯಲ್ಲಿ ಏನಂದರೆ ಎಲೆ ತಿಂತಕ್ಕಂಥ ಹುಳುಗಳಿಗೆ ಏನಂದರೆ ಅಥವಾ ಕಾಯಿ ಕೊರಿತಕ್ಕಂಥ ಹುಳುಗಳಿಗೆ ನುಮೇರಿಯಾ ಅಂತ ಒಂದು ಶಿಲೀಂಧ್ರ ಇದೆ, ಅದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ತಯಾರು ಮಾಡ್ತಾ ಇದ್ದೇವೆ, ಅದನ್ನು ಬಳಸಿ ನಾವು ಇದು ಮಾಡ್ಬೋದು. ಈ ರೀತಿ ಏನಂದರೆ ನಾವು ಬೇರೆ ಬೇರೆ ಈ ಒಂದು ಜೈವಿಕ ಹತೋಟಿಯಿಂದಲೂ ಕೂಡ ನಾವು ಕೀಟಗಳನ್ನು ಹತೋಟಿ ಮಾಡ್ಬೋದು. ಆಯಾ ಬೆಳೆಯಲ್ಲಿ ಬರುವಂತಹ ಅನೇಕ ಕೀಟಗಳಿಗೆ ಇಂಥ ಸ್ವಾಭಾವಿಕ ಶತ್ರುಗಳಿರ್ತವೆ, ಅವನ್ನ ತಿಳ್ಕೊಂಡು ಬಳಸಬೇಕು. ಹೌದು, ಮತ್ತೆ ಅವು ಇದ್ರೆ ಅವನ್ನ ನಾವು ಹಾನಿ ಆಗದ ಹಾಗೆ ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡ್ಕೋ ಯಾವ್ದೇ ಅಂದ್ರೆ ಈ ಕೀಟನಾಶಕನ ಉಪಯೋಗ ಮಾಡಿದ್ರೆ ಅವು ಸಾಮಾನ್ಯವಾಗಿ ಇದಾಗಿಬಿಡ್ತಾವ. ಈ ನಾವು ಹೊಲದ ಸುತ್ತರದ ಏನಂತಂದ್ರೆ ಕೆಲವೊಂದು ಈ ಹೂವಿನ ಬೆಳೆಗಳನ್ನ ಬೆಳೆಯೋದ್ರಿಂದ ಏನಂದ್ರೆ ಅವು ಆಕರ್ಷಣೆ ಆಗಿ ಅಲ್ಲಿರ್ತಕ್ಕಂಥ ಮಕರಂದ ಇಂಥ ಒಂದು ತೆಗೆದುಕೊಂಡ್ಬಿಟ್ಟು ಅವು ಜಾಕಷ್ಟು ಏನು ಉತ್ತೇಜನ ಮಾಡಿದಂಗಾಗುತ್ತೆ. ಈ ಜೇನುಣ್ಣನ ಹೆಂಗೆ ಇದು ಮಾಡ್ತೀವಲ್ಲ ಅದೇ ತರವಾಗಿ ಈ ಒಂದು ಕೀಟಗಳನ್ನು ಕೂಡ ನಾವು ಉತ್ತೇಜಿಸಬೇಕಾಗ್ತದೆ. ಹಾಗೆ ಸೂಕ್ಷ್ಮಾಣು ಜೀವಿಗಳಿಂದ ಯಾವ ರೀತಿ ನಾವು ಹತೋಟಿ ಮಾಡ್ತೀವಿ? ಸೂಕ್ಷ್ಮ ಜೀವಿಗಳ ಬಗ್ಗೆ ಹೇಳೋದಾದ್ರೆ ನಮ್ಮ ಈ ಸಾವಯವ ಕೃಷಿ ಸಂಸ್ಥೆಯಲ್ಲಿ ಏನಂತಂದ್ರೆ ನಾವು ಒಂದು ನಾಲ್ಕು ತರದ ಏನಂತಂದ್ರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಬಳಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಂಗೆ ಅಂದ್ರೆ ನುಮೇರಿಯಾ ರಿಲೇ ಅನ್ನೋ ಒಂದು ಶಿಲೀಂಧ್ರ ಇದೆ. ಆ ಶಿಲೀಂಧ್ರದಿಂದ ಏನಪ್ಪಾ ಅಂತಂತಂದ್ರೆ ನಾವು ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಏನಂತಂದ್ರೆ ಮಿಶ್ರಣ ಮಾಡಿ ಪಿನ್ 80 ಅಂತ ಬರ್ತದೆ, ಅದನ್ನು ಶೇಕಡ 0.1% ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ತಂಬಾಕಿನ ಕೀಡೆ ಸ್ಪೊಡಾಪ್ಟರ್ ಅಂತ ಏನು ಹೇಳ್ತೀವಿ, ಆಮೇಲೆ ಹೆಲೋತಿಸ್ ಕೀಡೆ ಅಂತ ಹೇಳ್ತೀವಿ, ಕೊಂಡಲಿ ಹುಳುಗಳನ್ನು ಸಾಕಷ್ಟು ಪ್ರಮಾಣದೊಳಗೆ ಏನಂದರೆ ಸೋಯಾ ಇರ್ಬೋದು, ಟೊಮೆಟೊ ಇರ್ಬೋದು, ಕಡಲೆ, ಹೆಸರು, ಜೋಳ, ಭತ್ತ, ಸಾಕಷ್ಟು ಶೇಂಗಾದೊಳಗೂ ಕೂಡ ನಾವು ಹತೋಟಿ ಮಾಡ್ಬೋದು. ಅದೇ ರೀತಿ ಅಂದರೆ ಏನು ಮಾಡ್ತಾವೆ ರೋಗಾಣುಗಳು ಅಂತಂದರೆ ನಾವು ಸಿಂಪಡಣೆ ಮಾಡಿದಾಗ ಈ ಕೀಟಗಳ ಚರ್ಮವನ್ನು ತೂರಿ ಒಳಗಡೆ ಹೋಗಿ ಅವು ತಾವು ಅಲ್ಲಿ ಅಭಿವೃದ್ಧಿ ಹೊಂದ್ತಾವೆ, ಅವಕ್ಕೆ ರೋಗವನ್ನು ತಂದು ಅವು ಸಾಯುವಾಗ ಮಾಡ್ತಾವೆ. ಅವು ಸತ್ತಂಥ ಕೀಡಿಗಳು ಅಲ್ಲೇ ಬೆಳ್ಳಿಗೆ ಏನಂತಂದರೆ ಅಲ್ಲೇ ಒಂದು ಎಲೆ ಮೇಲೆ ಅಥವಾ ಕಾಯಿ ಮೇಲೆ ಇರ್ತದೆ. ಅವು ಗಾಳಿ ಮುಖಾಂತರ, ನೀರಿನ ಮುಖಾಂತರ, ಮಳೆ ನೀರಿನ ಮುಖಾಂತರ ಇರ್ಬೋದು, ಅವು ಮತ್ತೆ ಭೂಮಿಗೆ ಹರಡಿಬಿಟ್ಟು ನಂತರ ಏನಂದರೆ ಮತ್ತೆ ಬೇರೆ ಕೀಟಗಳಿಗೂ ಕೂಡ ಅವು ರೋಗ ಬರವಂಗ ಮಾಡಿ ತನ್ನಷ್ಟಕ್ಕೆ ತಾನೇ ಇದು ಮಾಡ್ತವೆ. ಆದರೆ ರಸಾಯನ ಕೀಟನಾಶಕವನ್ನು ಉಪಯೋಗ ಮಾಡಿದಾಗ ಏನಂತಂದರೆ ಪದೇ ಪದೇ ಉಪಯೋಗ ಮಾಡಬೇಕಾಗುತ್ತೆ. ಆದರೆ ಇವು 1 ಸಾರಿ ಅಥವಾ 2 ಸಾರಿ ಉಪಯೋಗ ಮಾಡಿದ್ದೆ ಅಂದರೆ ಮುಂದಿನ ಒಂದು ಸೀಸನ್ ಒಳಗೆ ಅಂದರೆ ನಾವು ಅವಧಿಯೊಳಗೆ ನಾವು ಉಪಯೋಗ ಮಾಡದೇ ಇದ್ರೂ ಕೂಡ ಅವು ಪರಿಸರದಲ್ಲಿ ತನ್ನಷ್ಟಕ್ಕೆ ತಾನೇ ಆ ಕೀಟಗಳನ್ನು ಹತ್ತಿಕ್ತಾ ಹೋಗ್ತಾವೆ. ಅಂದರೆ ಒಂದು ಸುಸ್ಥಿರ ಕೃಷಿಗೆ ಇದು ಬಹಳ ಮುಖ್ಯ ಅಂತ ಹೇಳ್ಬೋದು ನೋಡ್ರಿ. ಅದೇ ರೀತಿ ಮೆಟಾರಿಜಮ್ ಅಂತ ಒಂದು ಶಿಲೀಂಧ್ರ ಇದೆ. ಈ ಗೊಣ್ಣೆ ಹುಳ ಏನಪ್ಪ ಅಂದರೆ ನಾವು ಸಾಕಷ್ಟು ಪ್ರಮಾಣದೊಳಗೆ ನಾವು ಈ ಕಬ್ಬು ಬೆಳೀತಕ್ಕಂಥ ರೈತರು ಸಾಕಷ್ಟು ಬರ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಭಾಳಷ್ಟು ಜಿಲ್ಲೆಗಳಿಂದ ಬರ್ತಾರೆ, ನಮ್ಮ ಒಂದು ಸಂಸ್ಥೆಗೆ ಬಂದು ಇದನ್ನು ಒಯ್ತಾ ಇದ್ದಾರೆ. ಗೊಣ್ಣೆ ಹುಳಕ್ಕೆ ಅವರಿಗೆ ಸಾಕಷ್ಟು ಈಗ 4-8 ಅಥವಾ ಈ ಕಾರ್ಬೋಫರನ್ ಅನ್ನೋ ಒಂದು ಕೀಟನಾಶಕ ಕ್ಲೋರೋಫೈರ್ಫಾಸ್ ಔಷಧಗಳನ್ನು ಉಪಯೋಗ ಮಾಡಿ ಮಾಡಿ ಸಾಕಷ್ಟು ಸುಸ್ತಾಗಿದ್ದಾರೆ. ಅಂತ ಒಂದು ರೈತರೇನಂದ್ರೆ ನಾವು ಮೆಟಾರಿಜಮ್ ಅನಿಸಪ್ಲೆ ಒಂದು ಈ ಶಿಲೀಂಧ್ರವನ್ನು ಏನಪ್ಪ ಅಂದರೆ ಸುಮಾರು ನಾವು 5-10 kg ಪ್ರತಿ ಎಕರೆಗೆ 500 kg ಏನಪ್ಪ ಅಂದರೆ ಈ ಒಂದು ತಿಪ್ಪೆ ಗೊಬ್ಬರದೊಳಗೆ ಸಾಣಿಸಿದಂಥ ತಿಪ್ಪೆ ಗೊಬ್ಬರದೊಳಗೆ ಮಿಶ್ರಣ ಮಾಡಿ ಅದನ್ನು ಸಾಲಿನಲ್ಲಿ ಕಬ್ಬಿನ ಸಾಲಿನಲ್ಲಿ ಕೊಟ್ಟಾಗ ಏನಂದರೆ ಈ ಗೊಣ್ಣೆ ಹುಳುಗಳು ಏನಂದರೆ ತನ್ನಷ್ಟಕ್ಕೆ ತಾನೇ ಸಾಯ್ತಾ ಇರ್ತಾವ್ರಿ. ಇವು ಹಾಗೆ ಭೂಮಿ ಒಳಗೆ ಶಿಲೀಂಧ್ರಗಳು ಇರೋದ್ರಿಂದ ಮತ್ತೆ ಬೇರೆ ಗೊಣ್ಣೆ ಹುಳುಗಳು ಬಂದಾಗ ಅವು ಕೂಡ ಸತ್ತು ಏನಂತಂದರೆ ಸಾಕಷ್ಟು ಇದ್ರ ಬೀಜಾಣುಗಳು ಏನಂತಂದರೆ ಭೂಮಿಯೊಳಗಿರ್ತಾವೆ. ಅದೇ ರೀತಿ ಏನಂದರೆ ಈಗ ರಸ ಇರ್ತಕ್ಕಂಥ ಹುಳುಗಳು ಸಾಕಷ್ಟು ಬೆಳೆಗಳಲ್ಲಿ ಬರ್ತವೆ, ಹೊಲದ ಬೆಳೆ ಇರ್ಬೋದು, ತೋಟದ ಬೆಳೆ ಇರ್ಬೋದು, ಕಾಯಿಪಲ್ಲೆ, ಹಣ್ಣು, ಹಂಪಲುಗಳು, ಅಂತಹ ಇವುಗಳನ್ನು ಹತೋಟಿ ಮಾಡಲಿಕ್ಕೆ ಏನಂದರೆ ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಅಂತೇಳಿ ಈ ಕರಿತಾ ಇದ್ದಾರೆ, ಮೊದಲೊಂದು ಒಡ್ಡಿಸಿಲಿಯಂ ಲಿಕ್ಯಾನಿ, ಅದನ್ನು ಕೂಡ 2 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದು ಟ್ವಿನ್ 80 ಅಂತ ನಾನು ಹೇಳಿದ್ದೆ, ಅದನ್ನು ಶೇಕಡ 0.1% ಏನಪ್ಪ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ರಸ ಇರ್ತಕ್ಕಂಥ ಹುಳುಗಳು, ಹಸಿರು ಜಿಗಿಹುಳ ಇರ್ಬೋದು, ಬಿಳಿ ನೊಣ ಇರ್ಬೋದು, ಆಮೇಲೆ ಹೇನಿರ್ಬೋದು, ಸಾಕಷ್ಟು ಪ್ರಮಾಣದೊಳಗೆ ನಾವು ಹತೋಟಿ ಮಾಡ್ಬೋದು. ಅದೇ ರೀತಿ ಬೆವೀರಿಯಾ ಬೆಸಿಯನ್ ಅಂತಿದೆ, ಇವೆಲ್ಲ ಶಿಲೀಂಧ್ರಗಳನ್ನು ಕೂಡ ಅದೇ ರೀತಿ ನಾವು ತರಕಾರಿ ಬೆಳೆಗಳಲ್ಲಿ ಆಮೇಲೆ ಕಾಫಿ ಒಳಗೆ ಈ ರೀತಿ ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗ ಮಾಡೋದ್ರಿಂದ ನಾವು ಕೀಟಗಳನ್ನು ಹತ್ತಿಕ್ಬೋದು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಏನಂತಂದ್ರೆ ಅವು ನಿರಂತರವಾಗಿ ವಾತಾವರಣದಲ್ಲಿ ಇದ್ಬಿಟ್ಟು ಹತೋಟಿ ಮಾಡ್ತಾ ಹೋಗ್ತಾ ಇದೆ. ಇದಲ್ಲದೆ ಮತ್ತೆ ಯಾವ ವಿಧಾನದಿಂದ ಸಾವಯವ ರೀತಿಯಲ್ಲಿ ಕೀಟ ನಿರ್ವಹಣೆ. ಈಗ ನಾವು ರೈತರಿಗೆ ಸಾಮಾನ್ಯವಾಗಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೆಲವೊಂದು ಸ್ಥಾನಿಕವಾಗಿ ಅಲ್ಲೇ ಕೆಲವೊಂದು ಕೀಟನಾಶಕ ಗುಣಧರ್ಮ ಹೊಂದಿರತಕ್ಕಂಥ ಒಂದು ಕೆಲವೊಂದು ಸಸ್ಯಗಳದವ್ರೆ, ಆ ಸಸ್ಯಗಳನ್ನು ಗುರುತಿಸಿ ಅವುಗಳನ್ನು ಕೂಡ ನಾವು ಕಷಾಯ ರೂಪದೊಳಗೆ ಕಾಯಿ ಇರ್ಬೋದು, ಬೀಜ ಇರ್ಬೋದು, ಎಲೆ ಇರ್ಬೋದು, ಅವುಗಳನ್ನು ಕಷಾಯನ ತಯಾರು ಮಾಡಿ ಅದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಕೀಟಗಳನ್ನು ಹತೋಟಿ ಮಾಡ್ಬೋದು. ಆಮೇಲೆ ಕೆಲವು ಬಯೋಡೈಜೆಸ್ಟರ್ ಅಂತ ಹೇಳ್ತೇವೆ, ಬಯೋಡೈಜೆಸ್ಟರ್ ಅಂದರೆ ಇಂಥ ಕೀಟನಾಶಕ ಗುಣಧರ್ಮ ಹೊಂದಿರತಕ್ಕಂಥ ಸಸ್ಯಗಳನ್ನು ಅದರಲ್ಲಿ ನೀರಿನಲ್ಲಿ ಅದರಲ್ಲಿ ಕೊಳಿಸಿಬಿಟ್ಟು ರಸವನ್ನು ತೆಗೆದು ಅದನ್ನೇನಪ್ಪ ಅಂದರೆ ಸಿಂಪಡಣೆ ಮಾಡ್ಬೋದು. ಅದೇ ರೀತಿ ನಾವು ಏನಪ್ಪ ಅಂದರೆ ಎರೆಜಲನ ಉಪಯೋಗ ಮಾಡ್ಬೋದು. ಎರೆಹುಳ ಗೊಬ್ಬರದೊಳಗೆ ಏನಂತಂದರೆ ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಿ ನಾವು ಬೆಳೆಗಳಿಗೆ ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಸಸಿ ಮಡಿಯಲ್ಲಿರ್ಬೋದು ಅಥವಾ ಹೊಲದ ಮುಖ್ಯವಾದಂಥ ಬೆಳೆಯಲ್ಲಿ ಕೂಡ ನಿರ್ವಹಣೆ ಮಾಡ್ಬೋದು. ಈ ರೀತಿ ಏನಂದರೆ ಅದ್ರ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರೋ ಹಂಗೆ ಬೇವಿನ ಬೀಜದ ಕಷಾಯ ಉಪಯೋಗ ಮಾಡ್ಬೋದು, ಬೆಳ್ಳುಳ್ಳಿ ಆಮೇಲೆ ಈ ಒಂದು ಮೆಣಸಿನಕಾಯಿ ಕಷಾಯವನ್ನು ಕೂಡ ತಯಾರು ಮಾಡಿ ಉಪಯೋಗ ಮಾಡ್ಬೋದು. ಅಡಸಾಲೆ ಅಂತ ಬರ್ತದೆ, ಎಕ್ಕಿ ಬರ್ತದೆ, ಲೆಕ್ಕಿ ಬರ್ತದೆ. ಈ ಗಿಡಗಳು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಒಂದು ಭೂಪ್ರದೇಶದಲ್ಲಿ ಇರೋದ್ರಿಂದ ಅಂಥವುಗಳ ಲಾಭಗಳನ್ನು ರೈತರು ತಾವೇ ತಯಾರು ಮಾಡಿಕೊಂಡು ತಾವೇ ಕೀಟೌಷಧಿಗಳನ್ನು ತಯಾರು ಮಾಡಿಕೊಂಡು ತಾವೇ ಸಿಂಪಡಣೆ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಂತಂದರೆ ನಾವು ಕೀಟನಾಶಕಗಳನ್ನು ಮೊರೆ ಹೋಗತಕ್ಕಂಥ ಒಂದು ಸಂದರ್ಭನೇ ಬರೋದಿಲ್ಲ. ವಿಧಾನಗಳನ್ನು ನಾವು ಸೂಕ್ತ ಸಮಯದೊಳಗೆ ಕೀಟಗಳ ಒಂದು ಸಂಖ್ಯೆಯನ್ನು ನಿರ್ಧರಿಸಿಕೊಂಡ್ಬಿಟ್ಟು ನೋಡಿ ಅವುಗಳಿಗೆ ಕೀಟಗಳಿಗೆ ನಾವು ಅವನ್ನ ಹತೋಟಿ ಮಾಡಬೇಕು ಬಿಡಬೇಕು ಅನ್ನೋ ಒಂದು ನಿರ್ಧಾರ ತೆಗೆದುಕೊಂಡು ಮಾಡ್ಬೋದು. ಲಿಂಗಾಕರ್ಷಕ ಬೆಳೆಗಳನ್ನು ಉಪಯೋಗ ಮಾಡೋದ್ರಿಂದ ಎಕರೆಗೆ ಸುಮಾರು ಒಂದು 5-6 ಉಪಯೋಗ ಮಾಡೋದ್ರಿಂದ ಒಂದು ವಾರದೊಳಗೆ ಏನಂದರೆ 5-10 ಚಿಟ್ಟೆಗಳು ಬಿದ್ದು ಅಂತಂದರೆ ನಾವು ಮುಂದೆ ಏನಂದರೆ ಯಾವ ಅದಕ್ಕೆ ಒಂದು ನಿರ್ವಹಣೆ ಮಾಡಲಿಕ್ಕೆ ಸನ್ನಿದ್ಧರಾಗಿರ್ಬೇಕು ಅನ್ನೋದು ಒಂದು ತೋರಿಸ್ತದೆ. ಅಥವಾ ಹಾನಿ ಒಂದು 5-10% ಪ್ರಮಾಣದೊಳಗೆ ಇತ್ತು ಅಂದರೆ ಯಾವುದೇ ಸಿಂಪಡಣೆ ಬೇಡ. 10 ನಂತರ ಏನು ಆದಾಗ ನಾವು ಈ ಒಂದು ನಿರ್ವಹಣೆ ಬಗ್ಗೆ ಇದು ಮಾಡಬೇಕು. ಕೀಟ ನೋಡಿದ ತಕ್ಷಣ ನೀವು ಸಿಂಪಡಣೆ ಮಾಡಬೇಡಿ, ಆದಷ್ಟು ಮುತುವರ್ಜಿ ವಹಿಸಿ. ಈ ಬೇರೆ ಬೇರೆ ವಿಧಾನಗಳು ಸಾಕಷ್ಟು ಇದಾವೆ. ಸಾವಯವ ಕೃಷಿ ಸಂಸ್ಥೆಗೆ ಬಂದರೆ ತಮಗೆ ಇದರ ಒಂದು ಸವಿಸ್ತಾರವಂಥ ಮಾಹಿತಿ ಏನಪ್ಪ ಅಂದರೆ ಯಾವ್ಯಾವ ಬೆಳೆಯಲ್ಲಿ ಯಾವ ರೀತಿ ನಾವು ಸಾವಯವವಾಗಿ ಹತೋಟಿ ಮಾಡ್ಬೋದು, ಕೀಟಗಳನ್ನು ಬೇಕಾದ್ರೆ ನಾವು ಮಾಹಿತಿ ಮಾಡಿ ಕೊಡ್ಬೋದು. ನೋಡ್ರಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂಥ ಸಾವಯವ ಕೃಷಿ ಸಂಸ್ಥೆಗೆ ಭೇಟಿ ಕೊಟ್ಟರೆ ಇನ್ನೂ ಏನೇನು ಬೇಕೋ ಅಂತ ಎಲ್ಲ ಮಾಹಿತಿಯನ್ನು ಅಲ್ಲಿ ಪಡೆಯೋದಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಡಾಕ್ಟರ್ ಶೇಖರಪ್ಪ ಅವರೇ, ಸಾವಯವ ಕೃಷಿ ಪದ್ಧತಿಯಲ್ಲಿ ಕೀಟಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಇದನ್ನು ತಿಳ್ಕೊಂಡು ನಮ್ಮ ರೈತರು ಅನುಸರಿಸಿದರೆ ಅವರಿಗೂ ಅನುಕೂಲ ಆಗಬಹುದು ಅನ್ನೋ ದೃಷ್ಟಿಯಿಂದ ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ, ಮಾಹಿತಿ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೀಟ ನಿರ್ವಹಣೆ ಕುರಿತು ಡಾಕ್ಟರ್ ಶೇಖರಪ್ಪ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಗಿರೀಶ್ ವಿ ಪಾಟೀಲ್. ಈಗ ಕಲ್ಲೊಳ್ಳಿಯ ರಾಮಲಿಂಗ ಹನುಮಂತ್ ಹೂಗಾರ್ ಹಾಗೂ ಮೇಳದವರಿಂದ ಸಂಬಾಳವಾದನ. Thank you. ಕೇಳುಗರೇ, ಇದುವರೆಗೆ ಕಲ್ಲೊಳ್ಳಿಯ ರಾಮಲಿಂಗ ಹನುಮಂತ್ ಹೂಗಾರ್ ಹಾಗೂ ಮೇಳದವರಿಂದ ಸಂಬಾಳವಾದನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಆಡುಗಳ ಸಾಕಾಣಿಕೆ ಕುರಿತು ಡಾಕ್ಟರ್ ಜಾವೇದ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಗಿರೀಶ್ ವಿ ಪಾಟೀಲ್. ನಂತರ ಇಂಗಳಹಳ್ಳಿಯ ಭೀಮಪ್ಪ, ಯಲ್ಲಪ್ಪ ಕಂಬಳಿ ಹಾಗೂ ಮೇಳದವರಿಂದ ದೊಡ್ಡಾಟದ ಪದಗಳನ್ನು ಕೇಳುವಿರಿ. ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಡಿಸೆಂಬರ್ 26ನೇ ತಾರೀಕು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ರಾಷ್ಟ್ರದ ಸಮಸ್ತ ಜನತೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳು, ಎಫ್ಎಂ ರೈನ್ಬೋ ಹಾಗೂ ವಿವಿಧ ಭಾರತಿ ಕೇಂದ್ರಗಳು